ದೃಶ್ಯವಿರುವುದೆಲ್ಲವೂ ಬದಲಾವಣೆಗೆ ಒಳಪಡುತ್ತವೆ. ಒಂದು ದೃಶ್ಯದಿಂದ ಇನ್ನೊಂದು ದೃಶ್ಯಕ್ಕೆ ಯಾವುದೇ ಪ್ರಕಾರವಾದ ಸಾಮ್ಯ ಇಲ್ಲ, ಎಲ್ಲವೂ ಭಿನ್ನ ಭಿನ್ನ ಭಿನ್ನ ಭಿನ್ನ ಮತ್ತು ಬದಲಾವಣೆಯಿಂದ ಕೂಡಿದ್ದಾಗಿವೆ. ಇಷ್ಟು ಬದಲಾವಣೆಗಳ ಮಧ್ಯದಲ್ಲಿಯೂ ಕೂಡ ದೃಕ್ ಎಂದೂ ಬದಲಾಗುವುದಿಲ್ಲ. ದೃಶ್ಯಗಳು ಬದಲಾಗುತ್ತವೆ, ದೃಕ್ ಬದಲಾಗುವುದಿಲ್ಲ. ದೃಶ್ಯಗಳು ದೃಶ್ಯವಾಗಿಯೇ ಇರುತ್ತವೆ, ದೃಕ್ ಯಾವತ್ತಿಗೂ ದೃಕ್ವಾಗಿಯೇ ಇರುತ್ತದೆ. ದೃಕ್ ದೃಶ್ಯ ಆಗುವುದಿಲ್ಲ, ದೃಶ್ಯವು ದೃಕ್ ಆಗುವುದಿಲ್ಲ. ಈ ಒಂದು ಸೂತ್ರದ ಆಧಾರದ ಮೇಲೆ ಯಾವುದು ದೃಶ್ಯವೋ ಅದು ದೃಕ್ ಅಲ್ಲ ಅಂದ ಮೇಲೆ ಅದು ಅನಾತ್ಮ. ಈ ಅನಾತ್ಮವನ್ನ ನೇತಿ ನೇತಿ ನೇತಿ ಎಂದು ಬೇರ್ಪಡಿಸಿಕೊಳ್ಳುವುದರಿಂದ ಹಾಗೆ ಗುರುತಿಸಬೇಕು ಇದು ಅನಾತ್ಮ ಅಂತೇಳಿ. ಯಾವುದು ಇಂದ್ರಿಯಗಳಿಗೆ ಗೋಚರವಾಗಿರುತ್ತದೆಯೋ, ಮನಸ್ಸು ಬುದ್ಧಿಗಳಿಗೆ ಗೋಚರವಾಗಿರುತ್ತದೆಯೋ, ಅವೆಲ್ಲವೂ ದೃಶ್ಯವೆಂದು ಪರಿಗಣಿಸಲ್ಪಡುತ್ತವೆ. ಅವು ಅನಾತ್ಮ ಎಂದು ಸಿದ್ಧವಾಗುತ್ತವೆ. ಅನಾತ್ಮ ನೇತಿ ನೇತಿ ನೇತಿ ನೇ ಶಾಸ್ತ್ರವು ತಿಳಿಸಿಕೊಡುತ್ತದೆ ತನ್ನ ವಿಶೇಷವಾದ ಉಪದೇಶದ ಮೂಲಕವಾಗಿ ವಾಕ್ಯಗಳ ಮೂಲಕವಾಗಿ ತಿಳಿಸಿಕೊಡುತ್ತದೆ. ಇದು ಇಂದ್ರಿಯಗಳಿಗೆ ವಿಷಯವಾಗಿ ಲಭ್ಯವಿದ್ದರಿಂದಾಗಿ, ಇದರ ವಿಕಾರಗಳು ನನಗೆ ಗೊತ್ತಾಗ್ತಾ ಇರುವುದರಿಂದಾಗಿ, ಇದರ ಜನ್ಮ ಇದರ ಅಸ್ತಿತ್ವ ಇದರ ವೃದ್ಧಿ ಮತ್ತು ಇದರ ನಾಶವು ನನಗೆ ಕಂಡು ಬರ್ತಾ ಇದ್ದರಿಂದಾಗಿ ಇದು ದೃಶ್ಯ. ನಮ್ಮ ಮನಸ್ಸು ಬುದ್ಧಿಗಳಲ್ಲಿ ವೃತ್ತಿಗಳು ಕಂಡು ಬರ್ತಾ ಇದ್ದರಿಂದಾಗಿ ಅವು ದೃಶ್ಯ. ಸುಖ ದುಃಖ ಕೋಪ ತಾಪಗಳು ನಮ್ಮ ಮನಸ್ಸಿನಲ್ಲಿ ಒಳಮೂಡ್ತಾ ಇರೋದು ಕಂಡು ಬರ್ತಾ ಇದೆ, ಅದರಿಂದಾಗಿ ದೃಶ್ಯ. ಇದು ತಿಳಿಯಿತು, ಇದು ತಿಳಿದಿಲ್ಲ, ಇದು ಅರ್ಥ ಆಯಿತು, ಇದು ಅರ್ಥ ಆಗಲಿಲ್ಲ ಅನ್ನುವುದು ಕೂಡ ನಮಗೆ ತಿಳಿದು ಬರುತ್ತದೆ. ಇದರರ್ಥ ಅದು ಬುದ್ಧಿ, ದೃಶ್ಯ, ಅನಾತ್ಮ. ಹೀಗೆ ಅನಾತ್ಮವನ್ನ ಅನಾತ್ಮವೆಂದು ಬೇರ್ಪಡಿಸುವುದು ಬೇರೆ, ಅನಾತ್ಮವನ್ನ ಅನಾತ್ಮ ಎಂದು ನಾಶಪಡಿಸುವುದು ಬೇರೆ. ವೇದಾಂತ ಪ್ರಕ್ರಿಯೆಗಳಲ್ಲಿ ಬೇರ್ಪಡಿಸಿ ನೋಡೋದು ಇದರರ್ಥ ಅದು ನಾಶವಾದಂತೆಯೇ. ಭೌತಿಕವಾದ ನಾಶವನ್ನ ನಾವು ನಾಶ ಅಂತ ಒಪ್ಪಿಕೊಳ್ಳೋದಿಲ್ಲ. ಆತ್ಮನಿಗೆ ಅವುಗಳ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾದ ನಂತರ ಅವು ನಾಶವಾದಂತೆಯೇ. ಸಾಮಾನ್ಯ ಕನ್ನಡಿ ಬೆಲ್ಜಿಯಂ ಕನ್ನಡಿ ಯಾವ ಪ್ರತಿಬಿಂಬ ಸತ್ಯ? ಇದು ಆರ್ಡಿನರಿ ಎಂಟಾನೇದು ಒಂದು ರೂಪಾಯಿ ಎರಡು ರೂಪಾಯಿ ಕನ್ನಡಿ ನಮ್ಗೆ ಫುಟ್ಪಾತ್ ನಾನು ಸಿಕ್ಕಿತ್ತು. ಹಾಗಾದ್ರೆ ಆ ಪ್ರತಿಬಿಂಬ ಗುಣಾತ್ಮಕವಾಗಿ ಕನಿಷ್ಠವಾದ ಪ್ರತಿಬಿಂಬವೇ? ಇದು ಬೆಲ್ಜಿಯಂ ಕನ್ನಡಿ ಆಗಿರೋದ್ರಿಂದ ಇದು ಶ್ರೇಷ್ಠವಾದಂತಹ ಪ್ರತಿಬಿಂಬವೇ? ಎರಡೂ ಪ್ರತಿಬಿಂಬಗಳೇ ಆದ್ದರಿಂದ ಎರಡಕ್ಕೂ ಅರ್ಥ ಇಲ್ಲ. ದರಿದ್ರನ ಮಗ ಕಳ್ಳತನ ಮಾಡಿದರೆ ಸೂರ್ಯಿಂದ ಕತ್ತು ಕೊಯ್ತ, ಶೇಖನ ಮಗ ಸತ್ತೋದ್ರೆ ಅಲ್ಲ ಶೇಖನ ಮಗ ಕಳ್ಳತನ ಮಾಡಿದರೆ ಚಿನ್ನದ ಚೂರಿಯಿಂದ ಕತ್ತರಿಸ್ತಾರೆ. ಕೇಳಪ್ಪ ಕಬ್ಬಿಣದಿಂದ ಕತ್ತರಿಸೋಣ ಚಿನ್ನದಿಂದ ಕತ್ತರಿಸೋಣ ಹೇಳಪ್ಪ ಅಂತಂದ್ರೆ ಹಾಗೆ ಅವುಗಳಲ್ಲಿ ಶ್ರೇಷ್ಠ ಕನಿಷ್ಠ ಎನ್ನುವ ಭೇದಗಳು ಹೇಗಿಲ್ಲವೋ ಹಾಗೆ ಇಲ್ಲಿ ಕೂಡ ದೃಶ್ಯಗಳು ದೃಶ್ಯಗಳಷ್ಟೇ. ಅದನ್ನು ಇಲ್ಲಿವೆ ದೃಶ್ಯ ಆದರೂ ಅನಾತ್ಮ, ಅದು ಸೂರ್ಯ ಚಂದ್ರಾದಿಗಳ ದೃಶ್ಯ ಆದರೂ ಅನಾತ್ಮ, ದೇವತೆಗಳೇ ದೃಶ್ಯವಾದರೂ ಕೂಡ ಅನಾತ್ಮ ಅಷ್ಟೇ. ಆದರೆ ಜೀವಾತ್ಮ ಪರಮಾತ್ಮರಲ್ಲಿ ಐಕ್ಯವಾದಂತಹ ಯಾವ ಆತ್ಮ ಇದೆಯೋ ಸಚ್ಚಿದಾನಂದ ಆತ್ಮ ಏಕಂ, ಅದು ಒಂದೇ ಒಂದು ಸತ್ಯ ಅನ್ನುವುದನ್ನ ಮಹಾವಾಕ್ಯಗಳಿಂದ ತಿಳಿಸಿ ಹೇಳುವ ಪ್ರಯತ್ನವನ್ನು ಮಾಡುತ್ತದೆ ಶಾಸ್ತ್ರ. ಆ ಮೂಲಕವಾಗಿ ಸಾಧಕನು ಮುಕ್ತನಾಗುತ್ತಾನೆ, ಹೀಗೆ ಜ್ಞಾನದಿಂದ ಅವನು ಮುಕ್ತನೆ. 31ನೇ ಶ್ಲೋಕ. ಅವಿದ್ಯಕಂ ಶರೀರಾದಿ ದೃಶ್ಯಂ ಬುದ್ಬುದವಕ್ಷರಂ ಏತತ್ ವಿಲಕ್ಷಣಂ ವಿದ್ಯಾತ್ ಅಹಂ ಬ್ರಹ್ಮೇತಿ ನಿರ್ಮಲಂ ಅವಿದ್ಯಕಂ ಶರೀರಾದಿ ದೃಶ್ಯಂ ಬುದ್ಬುದವಕ್ಷರಂ ಏತತ್ ವಿಲಕ್ಷಣಂ ವಿದ್ಯಾ ಅಹಂ ಬ್ರಹ್ಮೇತಿ ನಿರ್ಮಲಂ. ಭೌತಿಕ ಶರೀರವಾದಂತಹ ಈ ಅನ್ನಮಯ ಕೋಶ ಅಥವಾ ಸ್ಥೂಲ ಶರೀರ ಅಂತ ಏನಿದೆಯೋ ಈ ಸ್ಥೂಲ ಶರೀರದಿಂದ ಅಜ್ಞಾನದವರೆಗೂ ಎಲ್ಲವೂ ಕೂಡ ಅಜ್ಞಾನ ಸಹಿತವಾಗಿ ಸ್ಥೂಲ ಶರೀರದಿಂದ ಅಜ್ಞಾನ ಸಹಿತವಾಗಿ ಎಲ್ಲ ಶರೀರಗಳು ಸರಿ ಎಲ್ಲ ಶರೀರಗಳು ಯಾವ್ಯಾವು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಪೂಜೆ ಸಮಿತಿ ಜೋಕ್ ಮಾಡ್ತಿರ್ತಾರೆ, ಇಷ್ಟೇ ಆದರೂ ಕಾಯಿ ಅಲ್ವಾ? ಮಕ್ಕಳ ಉಪನ್ಯಾಸಗಳನ್ನ ತಾವೇ ಮಿಮಿಕ್ರಿ ಮಾಡಿ ಜೋಕ್ ಮಾಡ್ತಿರ್ತಾರೆ. ದಿಲ್ಲಿ ಹೋಗಿದ್ರು, ದಿಲ್ಲಿಗೆ ಹೋದಾಗ ಅಲ್ಲಿ ಒನ್ ಆಫ್ ದ ಡಿಸೈಪಲ್ಸ್, ಅವ್ರ ಹೆಸರನ್ನ ತಗೊಳ್ಳೋದಿಲ್ಲ, ಒನ್ ಆಫ್ ದ ಡಿಸೈಪಲ್ಸ್ ಉಪನ್ಯಾಸ ಮಾಡ್ತಾ ಇದ್ರು ಹಿಂದಿ. ಈ ಪಾಂಚ್ ಕೋಶ ಹೇ, ಒಂದು ಗಂಟೆ ಪೂರ್ತಿ ಪಾಂಚ್ ಕೋಶ ಹೇ, ಶಾಸ್ತ್ರವೇ ಪಂಚಕೋಶ ಕಹತೆ ಹೇ, ಈ ಪಾಂಚ್ ಕೋಶ ಹೇ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಪಾಂಚ್ ಕೋಶ ಹೇ. ಮತ್ತು ವಾಪಸ್ ಮತ್ತೆ ಹೇ, ಈಗಿನ ಪಾಪ ಚಿತ್ರಾಗ ಒಂದಲ್ಲ ಏನ್ ಕೋಶಗಳು ಅಂತ ಮುಖ್ಯ ಹೇಳ್ಬೇಕಂತ ನೋಡಿಗೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಐದು ಕೋಶಗಳು ಮೂರು ಶರೀರಗಳು. ಯಾವ ಶರೀರಗಳು? ಸ್ಥೂಲ, ಸೂಕ್ಷ್ಮ, ಕಾಯ. ಕೇಳಿಸ್ಬೇಕು, ನನಗೆ ಕೇಳಿಸಿದ್ರೆ ನಾಳೆ ನೀವು ಮಾತಾಡಿದ್ರೆ ಇನ್ನೊಬ್ಬರಿಗೆ ಕೇಳಿಸ್ತದೆ. ಇದು ನನಗೆ ಕೇಳಿಸಿಲ್ಲ ಅಂತಂದ್ರೆ ನಾಳೆ ನೀವು ಮಾತಾಡಿದ್ರೆ ಯಾರಿಗೂ ಕೇಳಿಸೋದು ಇಲ್ಲ. ನೀವು ಚೆನ್ನಾಗಿ ತಿಳಿದಿರಬೇಕು, ಭಗವಂತ ನಿಮ್ಮ ಜೊತೆ ಸದಾ ಇರುತ್ತಾನೆ, ನಿಮ್ಮನ್ನು ರಕ್ಷಿಸ್ತಾನೆ. ಅದು ಮೊದಲು ಬಾಯಿ ತೆಗಿಬೇಕು, ಕರೀರಿ ಬಾಯಿ ತೆಗಿಬೇಕು ಅಂತ ನಮ್ಮ ಗುರು ನಮಗೇನು ಟ್ರೈನಿಂಗ್ ಕೊಟ್ಟಿಲ್ಲ, ಆದ್ರೆ ನಾನು ಟ್ರೈನಿಂಗ್ ಕೊಡ್ತೇನೆ ನಿಮಗೆ, ಬಾಯಿ ತೆಗಿಬೇಕು, ಸೈಲೆಂಟ್ ಆಗಿ ಒಂದು ಚಿತ್ರ ಬಿಡಿಸ್ಬೇಕು. ಸುಬಕ್ಕ ಕೂತ್ಕೊಳ್ಳಿ, ನಾ ಇದನ್ನೆಲ್ಲ ಹೇಳ್ತೇನೆ ನೋಡಿ ಈಗ ಇದು ಅಂತ ಹೇಳಬೇಕು. ಅವರಂತ ನಮ್ಮ ಟೈಮ್ ಇಲ್ಲ ಹೋಗಬೇಕು, ಸ್ವಾಮೀಜಿ ಚಿಕ್ಕ ಕೊಡ್ತಾರೆ ಈಗ ನಥಿಂಗ್ ಡೂಯಿಂಗ್, ನಾನು ಕೇಳ್ಕೊಂಡು ಆಮೇಲೆ ಸ್ವಾಮೀಜಿ ತಗೊಳ್ಳಿ ಕೂತ್ಕೊಳ್ಳಿ ಅಂತ ಕೂಡಿಸಿ ಅದನ್ನೆಲ್ಲ ಪೂರ್ತಿ ವಿವರಿಸ್ಬೇಕು. ಆವಾಗ ನೀವು ಇನ್ನೊಬ್ಬರಿಗೆ ಅದನ್ನು ವಿವರಿಸಿದಾಗ ಮಾತ್ರ ಅದು ನಿಮ್ಮ ಹತ್ರ ನಿಂದಿರುತ್ತೆ. ಅದೇ ನೆನಪ ಮಾಡ್ಕೊಂಡು ಇನ್ನೊಬ್ಬರು ಕೊರಿಬೇಡ. ನನಗೇನು ಗೊತ್ತಮ್ಮ, ನನಗೆ ಇಲ್ಲಿ ಇದು ಹೇಳಿದಾಗ ನನಗೆ ಗೊತ್ತಾಗೋದಷ್ಟೇ. ಅವರೇನು ಬ್ರಹ್ಮಸೂತ್ರ ಮಾಡಿರ್ಬೋದು ಪ್ರವಚನ, ನನಗೆ ಸಂಬಂಧ ಇಲ್ಲ. ನನಗೆ ನಾನು ಕಲಿಸಿಕೊಟ್ಟ ವಿಷಯಗಳು ನನಗೆ ಕೇಳಿಸ್ಬೇಕು. ಒಬ್ರು ಇಬ್ಬರದಷ್ಟೇ ಕೇಳಿಸ್ತದೆ, ನೋಡಿದ್ರೆ ಯಾರು ಕೇಳಿಸೋದು ನಾ ಹೇಳಬೇಕು ಯಾವಾಗ. ಸೊ ಈ ಶರೀರಗಳು ಏನಿವೆಯೋ, ಇವು ಮೂರು ಶರೀರಗಳು ಐದು ಕೋಶಗಳು, ಇವು ದೃಶ್ಯಂ. ಇವತ್ತು ದೃಶ್ಯ ಎಂತಹ ದೃಶ್ಯ, ಬುದ್ಬುಧವತ್, ಬುದ್ಬುಧವತ್ ಗುಳ್ಳೆಗಳು, ಗುಳ್ಳೆಗಳು. ಈ ಬುದ್ಬುಧ ಅನ್ನೋ ಶಬ್ದ ಕೂಡ ಅವರಲ್ಲಿ ಹಾಕ್ಲಿಕ್ಕೆ, ಅದನ್ನು ಪ್ರಯೋಗ ಮಾಡ್ಲಿಕ್ಕೆ ಒಂದು ಕಾರಣ ಇದೆ. ಶಾಸ್ತ್ರವು ಶಬ್ದಗಳನ್ನ ಅನವಶ್ಯಕವಾಗಿ ಉಪಯೋಗಿಸುವುದಿಲ್ಲ, ಉಪಯೋಗಿಸಿದ್ರೆ ಸಮರ್ಥಿಸಿಕೊಳ್ಳುವುದು ಗೊತ್ತಿರುತ್ತದೆ. ಬುದ್ಬುದ ಅಂದ್ರೆ ಏನು, ಗುಳ್ಳೆ, ವಾಟರ್ ಬಬಲ್, ನೀರು ಗುಳ್ಳೆ. ನೀರು ಗುಳ್ಳೆ ನೀರನ್ನ ಬಿಟ್ಟು ಸ್ವತಂತ್ರವಾದ ವಸ್ತು, ನೀರಿನ ಒಳಗೆ ಗುಳ್ಳೆ ಇದೆಯೋ ಹೊರಗೆ ಬರಲಿಕ್ಕೆ, ಆವಾಗ ನೀರಿನಿಂದ ಗುಳ್ಳೆ ಹುಟ್ಟಿತ್ತು ಅಂತ ಹೇಳುದು. ಮೊದಲು ಕೂಸು ಒಳಗಿತ್ತು, ಇವತ್ತು ಜನ್ಮ ಇತ್ತು, ಆವಾಗ ಹೇಳಬಹುದು ಕೂಸು ಜನ್ಮ ಆಯಿತು ಅಂತ ಹೇಳುದು. ಹಾಗೆ ಗುಳ್ಳೆ ಮೊದಲು ನೀರು ಒಳಗಿತ್ತು, ಈಗೇನಾಯ್ತು ಹೊರಗೆ ಬಂತು, ಗುಳ್ಳೆ ಆಯ್ತು ಅಂತ ಹೇಳಿ ಕಾಲ್ತೀವ. ಮತ್ತೆ ಗುಳ್ಳೆ ಅನ್ನೋದು ಎಲ್ಲಿದೆ, ಎಲ್ಲಿದೆಪ್ಪ? ನೀರೇ ಗುಳ್ಳೆ ಅಂತ ತೋರಿದೆ ಅಷ್ಟೇ, ಅದಕ್ಕೆ ಬುದ್ಬುದವತ್. ಹೇಗೆ ನೀರು ಮಾತ್ರ ಅದು ಗುಳ್ಳೆ ಅಂತ ತೋರ್ತಾ ಇದ್ದಾಗಿಯೂ ಅಲ್ಲಿ ನೀರೇ ಇದೆ, ಹೋಗಿ ಆ ಗುಳ್ಳೆ ಮುಟ್ಟು, ನಿಮ್ಗೆ ನೀರು ಸಿಗುತ್ತದೋ ಏನು ಗುಳ್ಳೆ ಸಿಗ್ತದೆ ನೋಡು. ಆದ್ರೆ ಈಗಿನ ಕಾಲಕ್ಕೆ ಮಕ್ಕಳು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಮೊನ್ನೆ ನಾವು ಉಪ್ಪಲ್ಲಿ ಮಾಡ್ತಾ ಇದ್ವಿ, ಆ ಗುಳ್ಳೆನೆ ಸಿಕ್ಬಿಡ್ತು ಅವ್ರಿಗೆ ಕೈಯೊಳಗೆ. ನೀರಿನ ಬಟ್ಟಲೊಳ ನೀರಿತ್ತು, ಸೊಪ್ಪು ನೀರು ಎಲ್ಲಿತ್ತು, ಬಟ್ಟಲೊಳಗಿತ್ತು, ಕೈಯೊಳಗೆ ಏನದೆ ಗುಳ್ಳೆ. ವಾ, ನಾನು ಉಪನ್ಯಾಸ ಮಾಡ್ಬಿಟ್ಟು ನೋಡೋದೇ ಈಗ ಆಮೇಲೆ ಆ ಮಗು ಕೇಳ್ಬೇಕು, ಈ ಗುಳ್ಳೆ ನೀರನ್ನ ಬಿಟ್ಟಿದೆಯಾ, ಈ ಪಂಚಕೋಶ, ಈ ಮೂರು ಶರೀರಗಳು ಆತ್ಮನನ್ನು ಬಿಟ್ಟಿದೆಯಾ? ಇಲ್ಲ ಸ್ವಾಮಿ, ಆತ್ಮನ ಒಳಗೆ ಇವೆ. ಆತ್ಮನ ಒಳಗಿವೆಯಾ? ಆತ್ಮನ ಮೇಲಿವೆಯಾ ಪಂಚಕೋಶಗಳು? ಇಲ್ಲ. ಆತ್ಮನ ಜೊತೆ ಜೊತೆಗಿವೆಯಾ? ಇಲ್ಲ. ಅಂದ್ರೆ ಗುಳ್ಳೆಗಳೇ ಇಲ್ವೆ? ಇವೆ, ಪಂಚಕೋಶಗಳಿವೆ. ಅದು ಹೇಗೆ ಇವೆ? ಆತ್ಮನೇ ತೋರಿಕೆಯಾಗಿ ಇದ್ದಾನೆ. ಆಸ್ ಇಫ್ ದೇ ಎಕ್ಸಿಸ್ಟ್, ಆಸ್ ದೋ ದೇ ಎಕ್ಸಿಸ್ಟ್ ಅಂತ ಬುದ್ಬುದವ ಗುಳ್ಳೆಯಂತೆ. ಗುಳ್ಳೆಯ ನಾಶ ಅಂದ್ರೆ ಏನು? ಗುಳ್ಳೆಯ ನಾಶ ಅಂದ್ರೆ ಏನು? ನಾಮರೂಪ ಭ್ರಮಿಸಲ್ಪಟ್ಟಿತ್ತು, ಭ್ರಮಿಸಲ್ಪಟ್ಟಂತಹ ನಾಮರೂಪಗಳು ಈಗ ಇಲ್ಲ. ನಾಮರೂಪಗಳು ಭ್ರಮಿಸಲ್ಪಟ್ಟಿದ್ದವು, ಭ್ರಮಿತವಾದ ನಾಮರೂಪಗಳು ಈಗ ಪಟ್ಟಂತ ಒಡೆದು ಇಲ್ಲವಾಯಿತು. ಇದು ಒಂದು ಥರದ ನಾಶ. ಇನ್ನೊಂದು ಥರದ ನಾಶ ಮಾಡ್ತೀನಿ ನೋಡಿ, ನಾನು ಇನ್ನೊಂದು ಥರದ ನಾಶ ಇದೆ. ಏನಂದ್ರೆ ಅಲ್ಲಿ ಗುಳ್ಳೆ ಎನ್ನುವುದು ಸ್ವತಂತ್ರವಾದ ಒಂದು ವಸ್ತು ಇಲ್ಲವೇ ಇಲ್ಲ, ಅದು ನೀರು ಮಾತ್ರ ಅನ್ನುವ ಜ್ಞಾನವು ನನಗೆ ಸ್ಪಷ್ಟವಾದಾಗ ಗುಳ್ಳೆ ಇದ್ರೆ ಒಳ್ಳೆಯದೇ ಇದ್ದಿದ್ರು ಒಳ್ಳೆಯದು ಅಂದ್ರೆ ನಾಶ ಆಯ್ತು. ನನಗೆ ನಾಶ ಮಾಡದೇ ನಾಶ ಆಯ್ತು ಇಲ್ಲ, ಪಂಚಕೋಶಗಳನ್ನು ನಾಶ ಮಾಡದನೇ ಇವು ನಾಶ, ಇವು ಅಸ್ತಿತ್ವ ಇಲ್ಲ ಅಂತ ಹೇಳಿಕೆ ಬರ್ತದ. ಆಗ ಈ ಹೇಳಿಕೆ ಜ್ಞಾನದಲ್ಲಿರ್ತದೆ. ವೇದಾಂತದ ಔಪನಿಷತ್ತಿಕ್ ಅಪ್ರೋಚ್ ಏನಿದೆಯೋ ಇದು ಪೂರ ಜ್ಞಾನ ಮಾತ್ರ, ಕೇವಲ ಜ್ಞಾನ ಮಾತ್ರ. ನಮ್ಮ ಹೃದಯ ಬುದ್ಧಿಯನ್ನ ಅಷ್ಟು ಎಚ್ಚರವಾಗಿಟ್ಕೋತಕ್ಕಂಥ, ಎಷ್ಟು ಎಚ್ಚರ ಅಂದ್ರೆ ಆತ್ಮನಷ್ಟು ಎಚ್ಚರ, ಆವಾಗ ಮಾತ್ರ ನಿಧ್ಯಾಸನ ನಿಲುವು ಬ್ರಹ್ಮನಿಷ್ಠ ಆತ್ಮನಿಷ್ಠ ಆವಾಗ ಮಾತ್ರ ಸತ್ಯ. ಕನ್ನಡಿ ಎಷ್ಟು ಸ್ವಚ್ಛ ಇರಬೇಕು? ಕನ್ನಡಿ ಎಷ್ಟು ಸ್ವಚ್ಛ ಇರಬೇಕು? ಎಷ್ಟು ಸ್ಪಷ್ಟವಾಗಿ ಕಾಣಬೇಕು? ನನ್ನಷ್ಟೇ ಸ್ಪಷ್ಟವಾಗಿ ಕಾಣಬೇಕು. ಭೌತಿಕವಾಗಿ ನಾನು ನನಗೆ ನನಗೆ ನನ್ನಷ್ಟೇ ಎಷ್ಟು ಸ್ಪಷ್ಟ ಇದೆಯೋ ಅಷ್ಟೇ ಕನ್ನಡಿಯೂ ಅಷ್ಟೇ ಸ್ಪಷ್ಟ ಇದ್ದಾಗ ಮಾತ್ರ ಅದು ನಾನೇ ಎಂಬುದು ಸ್ಪಷ್ಟವಾಗ್ತದೆ. ಬುದ್ಧವ ನಾಶ ಅನ್ನೋ ಶಬ್ದ ನಾನು ಯಾಕೆ ಹೇಳ್ತಾ ಇದ್ದೇನೆ, ಮುಂದಿನ ಶಬ್ದವೇ ಕ್ಷರಂ. ಏನ ಕ್ಷರಂ ಅಂದ್ರೆ ನಶಿಸಿ ಹೋಗುವುದಕ್ಕೆ ಕ್ಷರಂ ಅಂತ ಕರೀತಾರೆ. ಅವಿದ್ಯೆಯಿಂದ ಆದ ಈ ಶರೀರಗಳು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಇವು ದೃಶ್ಯಂ. ಸ್ಥೂಲ ಶರೀರವು ದೃಶ್ಯ, ಸೂಕ್ಷ್ಮ ಶರೀರವು ಕೂಡ ದೃಶ್ಯ, ಕಾರಣ ಶರೀರವು ಅನುಮಾನದಿಂದ ದೃಶ್ಯ. ಈಗ ನೋಡಿ ನಾವು ಇನ್ಫ್ರೆನ್ಸ್ ಹೇಗೆ ಉಪಯೋಗ ಮಾಡ್ಕೋತೀವಿ ನೋಡಿ, ಅನುಮಾನ ಪ್ರಮಾಣವನ್ನು ಕೂಡ ನಾವು ಉಪಯೋಗಿಸ್ಕೋತೀವಿ. ಅದರ ಜೊತೆಗೆ ಈ ಮಾತನ್ನು ಸ್ಪಷ್ಟಪಡಿಸ್ತೀವಿ, ಅನುಮಾನ ಪ್ರಮಾಣದಿಂದ ಆತ್ಮಜ್ಞಾನವು ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತೀವಿ. ನೀವು ಉಪಯೋಗ ಮಾಡ್ಕೋಬಹುದು, ನಮ್ಮ ತಿಳುವಳಿಕೆ ಗಟ್ಟಿ ಆಗಲಿಕ್ಕೆ ನಾವು ಉಪಯೋಗ ಮಾಡ್ಕೋಬಹುದು. ಏನ್ ಮಾಡ್ಕೊಂಡ್ವಿ ಈಗ, ಸ್ಥೂಲ ಶರೀರವು ದೃಶ್ಯ, ಅದು ನಮಗ 99% ಇವನ್ನ ಮೂರ್ಖನಿಗೂ ಕೂಡ ಅದು ಗೊತ್ತಾಗ. ಹೆಂಗಪ್ಪ ಅಂತಂದ್ರೆ ಬಾಲ್ಯಾವಸ್ಥೆಯ ಶರೀರ, ಆವಾಗ ನಾನು ನಾನು ಅಂತ ಹೇಳ್ಕೊತಿದ್ನೋ ಇಲ್ಲೋ? ಬಾಲ್ಯಾವಸ್ಥೆಯಲ್ಲಿದ್ದಾಗ ನಾನು 3 ಎತ್ತರ ಇದ್ದೀನಿ, ನಾನು 4 ಎತ್ತರ ಇದ್ದೀನಿ, ನಾನು ಹೇಳ್ಕೊತಾ ಇದ್ದೀನಿ, ನನಗೆ ದಪ್ಪ ಆಗ್ಬೇಕಾಗದೆ, ನಾ ಬಹಳ ತೆಳಗಾಗ್ಬಿಟ್ಟಿನಿ, ಸಣ್ಣ ಆಗ್ಬಿಟ್ಟೆ. ಈ ಶರೀರದ ಸ್ಥೂಲತ್ವ ಕೃಶತ್ವ ಅದು ನಾನು ಅಂತ ನಾನು ಆವಾಗ ಸ್ಪಷ್ಟವಾಗಿ ವ್ಯವಹಾರ ಮಾಡಿದ್ದೆ. ಈಗ ನಾನು ಯುವಕನಾಗಿದ್ದಾಗ ಯುವ ಶರೀರವನ್ನು ನಾನು ಈಗ ಮಾತಾಡ್ತಾ ಇದ್ದೇನೆ, ಇದು ನಾನು ಅಂತ. ಹಾಗಾದ್ರೆ ಆ ಶರೀರದಿಂದ ಈ ಶರೀರ ಬದಲಾವಣೆ ಆಗುವಾಗ ಅಲ್ಲಿ ಎಲ್ಲವೂ ನೆನಪಿನಲ್ಲಿ ಇಟ್ಟುಕೊಂಡು ನೀನು ಇದ್ದೀಯಾ ಅಂತಂದ ಮೇಲೆ ಅದನ್ನು ಹೊರತುಪಡಿಸಿ ನೀ ಬೇರೆ ಆಗಿದ್ದಾಗ ಮಾತ್ರ ನೀನು ಇರ್ಲಿಕ್ಕೆ ಸಾಧ್ಯ. ಬಾಲ್ಯಾವಸ್ಥೆಯ ಆ ಶರೀರ ಹೋದಾಗ ಆ ಶರೀರವೇ ನೀನ್ ಆಗಿದ್ದೆ ಅಂತಂದ್ರೆ ಅದು ಹೋದಾಗ ನೀನು ಕೂಡ ಅದ್ರ ಜೊತೆ ಹೋಗಬೇಕಾಗಿ. ಇವೆಲ್ಲ ಅನುಮಾನ. ಈ ಅನುಮಾನ ಪ್ರಮಾಣದಲ್ಲಿ ಹೇಗ್ ಸಿಕ್ಕ ನೋಡಿ, ನಾನು ಹೋಗ್ಲಿಲ್ಲ. ಆ ಶರೀರವು ಕಳಚಿ ಹೋದಾಗ ನಾನು ಹೋಗ್ಲಿಲ್ಲ, ನಾನು ಹಂಗೆ ಹೋಗ್ತೀನಿ. ಇಲ್ಲಿಗೆಟ್ಟು ನೈಸರ್ಗಿಕವಾದ ಸಹಜ ಪವಾಡ ನೋಡಿ. ಬಾಲ್ಯಾವಸ್ಥೆಯಿಂದ ನಾನು ಭಾವನಾತ್ಮಕವಾಗಿ ಯುವಕನು ಅಂತ ನಾನು ಹೇಗೆ ಪರಿವರ್ತನೆ ಆಗಿ ಗೊತ್ತೇ ಆಗಲಿಲ್ಲ. ಪವಾಡ ಆ ಶರೀರವನ್ನು ನಾನು ನಾನು ಅಂತ ಹೇಳ್ತಾ ಇದ್ದವನು ಜಂಕ್ಷನ್ ತೊಳೆದು ಅದು ಯಾವ ತರ ಟ್ರಾನ್ಸ್ಜೆಂಡ್ ಆಗ್ಬಿಟ್ಟೆ ನಾನು. ಭೌತಿಕವಾಗಿ ಗೊತ್ತಾಗ್ತದೆ ಅಥವಾ ತಪ್ಪಾಗ್ತದೆ ಚಿಗುರು ಮೀಸೆ ಹುಡುಗ ಭೌತಿಕವಾಗಿ ಗೊತ್ತಾಗ್ತದೆ. ಭಾವನಾತ್ಮಕವಾಗಿ ನಾನು ಯುವಕ ಅಂತ ನನಗೆ ಟ್ರಾನ್ಸ್ಜೆಂಡ್ ಆದ್ಮೇಲೆ ಆ ಟ್ರಾನ್ಸಿಷನ್ ಹೆಂಗಾಯ್ತು ಗೊತ್ತೇ. ಅದೇ ಪ್ರಕಾರ ಮತ್ತೊಮ್ಮೆ ಎಷ್ಟು ರೋಗ ಆದ್ರೆ ಗೊತ್ತಾಗ್ತದೆ, ಯಾಕೋ ಕಾಲ್ ಜಗ್ಗಲಿಕ್ಕೆ, ಯಾಕೋ ತನ್ನೋ ಭಾರ ಹಲ್ಲು ಅದರಾಗಿರ್ತದೆ. ಭೌತಿಕ ಬದಲಾವಣೆ ಗೊತ್ತಾಗ್ತಾವ ಅವಾಗ ಇದು ಇದು ಅಂತ ನಮ್ಗೆ ಯಾರು ಬಂದು ಹೇಳಿಕೊಡ್ಬೇಕಾಗಿಲ್ಲ. ಆದರೆ ಈ ಸೈಕಲಾಜಿಕಲ್ ಪರ್ಸನಾಲಿಟಿ ಅಂತ ಏನಿದೆ, ಈ ಇಮೋಷನಲ್ ಪರ್ಸನಾಲಿಟಿ ಅಂತ ಏನಿದೆ, ಈ ಫಿಸಿಕಲ್ ಪರ್ಸನಾಲಿಟಿ ಬಿಟ್ಬಿಡು, ಇಮೋಷನಲ್ ಪರ್ಸನಾಲಿಟಿ ಅಂತ ಏನಿದೆ, ಈ ಪರ್ಸನಾಲಿಟಿ ನನ್ನ ಈ ವ್ಯಕ್ತಿತ್ವ ಹೇಗೆ ಬದಲಾಯಿತು. ನಿನ್ನೆ ಚೆನ್ನಾಗಿತ್ತು ಬಾಲಕನಾಗಿ, ಇವತ್ತು ಯುವಕನಾಗ್ಬಿಡ್ತು, ಆಗು ಕೂಡ ಗೊತ್ತಾಗುವುದಿಲ್ಲ. ಇದು ನೈಸರ್ಗಿಕವಾದ ಪವಾಡ. ನಿಸರ್ಗ ನಮ್ಮನ್ನ ತಗೊಂಡು ಹೋಗ್ತದೆ, ತಗೊಂಡು ಹೋಗ್ತದೆ. ಅದನ್ನು ನೀ ಗೊತ್ತು ಹಚ್ಚಿಬಿಟ್ಟಿ ಅಂತಂದ್ರೆ ಅಪ್ಪಾ ನೀತಿ ನೀತಿ ಆಗೋಯ್ತು. ಏನ್ ನೀತಿ ಆಯ್ತು? ಇವೇನು ಅವಸ್ಥೆಗಳಿವೆ, ಇವು ಅವಸ್ಥೆಗಳು, ಇವು ನೀತಿ ಆಗ್ಬಿಡ್ತವೆ. ಅದು ಗೊತ್ತಾಗ್ಬೇಕು ನೋಡ್ರಿ ನಮ್ಗೆ. ಈ ಜನರು ಆತ್ಮಜ್ಞಾನ ಆಗೋದು ಯಾಕೆ ಇನ್ನೇನು ಗೊತ್ತಾಗೋದು. ಇದನ್ನೇ ಕೂಡ ಭೌತಿಕವಾಗಿ ನೀವು ನೋಡ್ತಾ ಹೋಗಿ ಕೂತ್ಕೊಂಡು ಬೇರೆ ಆಗ್ಬೇಕು ಅಂತ ಅನ್ಕೊಂಡ್ರೆ ಸಾಧ್ಯವೇ ಇಲ್ಲ. ಜ್ಞಾನದಲ್ಲಿ ಮಾತ್ರ ಸಾಧ್ಯ. ಏನಾಯ್ತು ಈಗ ನೀತಿ ನೀತಿ ಆಗ್ಬಿಡ್ತು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಮಾತ್ರ ಏನಾಗ್ತದೆ ಅಂದ್ರೆ, ಕಾರಣ ಶರೀರ ಏನಾಗ್ತದೆ ಅಂದ್ರೆ ಕಾರನಿದ್ರಾ ಪ್ರವೇಶವಾಗುವ ಪೂರ್ವದಲ್ಲಿ ನಾನಿದ್ದೆ, ಎಚ್ಚರವಾದ ಕ್ಷಣದಲ್ಲಿ ನಾನಿದ್ದೀನಿ, ಈ ಮಟ್ಟದಲ್ಲಿ 6 ಗಂಟೆ ಸಮಯ ಕಳೆದೋಗಿದೆ, ನಾನು ಎಲ್ಲಿದ್ದೆ? ಇಷ್ಟಕ್ಕೆ ಉತ್ತರ ಹುಡುಕಿ. ನಿದ್ರೆಗೆ ಹೋಗುವ ಪೂರ್ವದಲ್ಲಿ ನಾನಿದ್ದೆ, ಎಚ್ಚರ ಆದ ಮೇಲೆ ನಾನಿದ್ದೇನೆ, ಈ ಎರಡರ ಮಧ್ಯದಲ್ಲಿ 6 ಗಂಟೆ ಕಳೆದು ಹೋಗಿದೆ, 6 ಗಂಟೆ ನಾನು ಎಲ್ಲಿದ್ದೆ? ಉಚ್ಚಾರ ಮಾಡ್ರಿ. ನೀನು ನಿದ್ರಿಸುವ ಪೂರ್ವದಲ್ಲಿ ಓದ್ತಾ ಇದ್ಯೋ, ನೀರು ಕುಡಿದ್ಯೋ, ಹಾಲು ಕುಡಿದ್ಯೋ, ಬರೀತಾ ಇದ್ಯೋ, ಹಾಸಿದಿ ಮಲಗಿ ನಿದ್ದೆ ಹತ್ತುವರೆಗೂ ನೀವಿದ್ದಿ, ಹೇಗಿದ್ದಿ? ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಸಹಿತವಾಗಿ ನೀವಿದ್ದಿ. ಆದರೆ ಸ್ವಿಚ್ ಆಫ್ ಆಯ್ತು, ಆಯ್ತು ನೋಡಿ ಸ್ವಿಚ್ ಆಫ್. ಆ ನಂತರ ಸ್ವಿಚ್ ಆನ್ ಆಯ್ತು, ಮತ್ತೆ ಎಚ್ಚರ ಆಯ್ತು. ಈ ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆಗುವ ಮಧ್ಯದಲ್ಲಿ ಸಮಯ ನೋಡ್ಕೊಂಡು, ಅಮ್ಮ 6 ಗಂಟೆ ಮಲಗಿದ್ನ, ಆವಾಗ ನೀ ಎಲ್ಲಿದ್ದಿ? ಕಾರಣ ಶರೀರದಲ್ಲಿ ಇದ್ದೆ ಅಂತ ಅವ್ರು ಹೇಳ್ತಾರೆ. ಒಂದು ಸ್ಟೆಪ್ ಜಂಪ್ ಮಾಡ್ಬೇಕು, ನೀವು ಮತ್ತೆ ಒಂದು ಸ್ಟೆಪ್ ಹಿಂದೆ ಹೋಗಿ, ನೀವು ಆತ್ಮಜ್ಞಾನಕ್ಕೆ ಹೋಗ್ಬೇಕು. ಗೊತ್ತಿಲ್ಲ ನಾನು ಎಲ್ಲಿದ್ದೆ ಅಂತ, ನನಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲ ಅನ್ನುವ ಸ್ಥಿತಿಯನ್ನ ಕಾರಣ ಶರೀರ ಅಂತ ಹೇಳ್ತೀವಿ. ಆತ್ಮನ ಸ್ಥಿತಿ ಕಾರಣ ಶರೀರ ಅಲ್ಲ, ಗೊತ್ತಿಲ್ಲ. ಊಟ ರಾತ್ರಿ ಊಟ ಮಾಡುವಾಗ ಗೊತ್ತು, ರಾತ್ರಿ ವಾಕಿಂಗ್ ಮಾಡುವಾಗ ಗೊತ್ತು, ರಾತ್ರಿ ನೀರು ಕುಡಿಯುವಾಗ ಗೊತ್ತು, ರಾತ್ರಿ ನೋಟ್ಸ್ ಬರೀತಾ ಇದ್ದಾಗ ಗೊತ್ತು, ಓದ್ತಾ ಇದ್ದಾಗ ಗೊತ್ತು, ಚುಕ್ಕಡಿಸೋ ಮೂಲವಾಗಿ ಮುಂಚಿತವಾಗಿ ಗೊತ್ತು, ಚುಕ್ಕಡಿಸಿದ್ದು ಗೊತ್ತು. ಯಾಕಂದ್ರೆ ಮತ್ತೆ ಮತ್ತೆ ಮತ್ತೆ ಹೆಚ್ಚಾಗ್ತಿದ್ದು ಚುಕ್ಕಡಿಸಿದ್ದು ಗೊತ್ತು. ಆದರೆ ಸ್ವಿಚ್ ಆಫ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಅದು ಕಾರಣ. ಈ ಪ್ರಕಾರವಾಗಿ ಅನುಮಾನದಿಂದ ನಾನು ನಿರ್ಣಯಕ್ಕೆ ಬರ್ತೀನಿ, ಇವು ಎರಡು ಶರೀರಗಳನ್ನು ಪ್ರತ್ಯಕ್ಷವಾಗಿ ಗುರುತಿಸ್ತೀನಿ, ಆದರೆ ಮೂರನೇ ಶರೀರವನ್ನು ಅನುಮಾನದಿಂದ ಗುರುತಿಸ್ತೀನಿ. ಅಂತೂ ಈ ಮೂರು ಶರೀರಗಳು ಇವು ಅನಾತ್ಮ. ನೀರಿನ ಗುಳ್ಳೆಯಂತೆ ತೋರುತ್ತವೆ. ಅಷ್ಟೇ ಸ್ವಾಮಿ, ಬುದ್ಬುದವತ್ ಅಹಂ ಏತದ್ ವಿಲಕ್ಷಣ ವಿದ್ಯಾ, ನಾನು ಇವುಗಳನ್ನ ಹೊರತುಪಡಿಸಿ ಬೇರೆ ಇದ್ದೇನೆ. ದೃಕ್ ಏವ ಹೇಗಿದ್ದೇನೆ? ನಿರ್ಮಲಂ ಮಲರಹಿತನಾಗಿದ್ದೇನೆ. ಬ್ರಹ್ಮ ಇತಿ ಬ್ರಹ್ಮ ಇತಿ ಸಾಕ್ಷಾತ್ ಬ್ರಹ್ಮನೇ ನಾನು ಅನ್ನೋದನ್ನು ಉಪನಿಷತ್ತು ಸ್ಪಷ್ಟಪಡಿಸುತ್ತದೆ. ನಿನಗಾಗೆ ನೀನಾಗಿಯೇ ನಿನ್ನ ಬ್ರಹ್ಮ ಅಂತ ತಿಳಿಯುವ ಸಾಧ್ಯತೆ ನಿನಗಿಲ್ಲ. ಉಪನಿಷತ್ತು ಬಂದು ತಿಳಿಸಿದ ಮೇಲೇ ನೀನು ಬ್ರಹ್ಮ ಅನ್ನೋ ಸ್ಪಷ್ಟವಾಗ್ತದೆ. ಅದು ಹೇಳಿಕೊಟ್ಟ ಮೇಲೆ ನಾನು ಸಚ್ಚಿದಾನಂದ ಆತ್ಮ ಅನ್ನೋ ಸ್ಪಷ್ಟವಾಗ್ತದೆ. ಆದ್ದರಿಂದ ಅದು ಒಂದು ವಾಕ್ಯ ಹಾಕೋದು ಒಳ್ಳೆಯದು, ತಲೆ ಮೇಲೆ ಭಾರ ಇಟ್ಕೋಬಾರ್ದು. ಉಪನಿಷತ್ ಮೇಲೆ ಹಾಕಿಬಿಡಿ ಭಾರವನ್ನು. ಉಪನಿಷತ್ತು ನನಗೆ ಅದು ಬ್ರಹ್ಮ ಅನ್ನುವುದನ್ನು ಉಪನಿಷತ್ತು ನನಗೆ ತಿಳಿಸ್ತದೆ. ನೀನು ಬ್ರಹ್ಮನೇ ಇದ್ದೀಯಾ. ದೇಹಾನ್ಯತ್ವಾನ್ನ ಮೇ ಜನ್ಮ ಜರಾಕಾಶ್ಯಲಯಾದಯ ಶಬ್ದಾದಿ ವಿಷಯ ಸಂಗ ನಿರೇಂದ್ರಿಯತಯಾ ನ ಚ ನಮೇ ಜನ್ಮ ಜರಾಕಾಶ್ಯಲಯಾದಯ ಶಬ್ದಾದಿ ವಿಷಯೈ ಸಂಗಃ ನಿರೇಂದ್ರಿಯತಯಾನ ಚ. ದೇಹ ಅನ್ಯತ್ವಾದ ಮೇ ಜನ್ಮ ನ, ದೇಹವು ನನ್ನನ್ನು ಹೊರತುಪಡಿಸಿ ಬೇರೆ ಆಗಿದ್ದರಿಂದ ಜನ್ಮವು ದೇಹಕ್ಕೆ ಇದೆ ವಿನಃ ನನಗೆ ಇಲ್ಲ. ಬಟ್ ದಟ್ ಶುಡ್ ಬಿ ವೆರಿ ಕ್ಲಿಯರ್. ಏನೋ ದೇಹವು ನನ್ನ ಹೊರತುಪಡಿಸಿ ಬೇರೆ ವಸ್ತು ಅನ್ನೋದು ನನಗೆ ಜ್ಞಾನದಲ್ಲಿ ಸ್ಪಷ್ಟ ಇರಬೇಕು. ಏನೋ ನಮ್ಮ ಗುರುಗಳು ಹಂಗೆ ಹೇಳ್ತಾರೆ, ರಾಗ ಎಳೆದ್ಬಿಟ್ಟ ಉದ್ದಕ್ಕೆ ಏ ಕಾಮ್ ನೈ ಬಂತ, ನೀನೇನು ಹೇಳ್ತಿ ಹೇಳೋ, ಗುರುಗಳು ಹೇಳಿದ್ಮೇಲೆ ಮುಗೀತಲ್ರಿ, ನಾನೇನು ಹೇಳೋದು, ಅವ್ರು ಹೇಳಿದಂಗೆ ನಾನು ಹೇಳ್ತೀನಿ, ಇನ್ನೂ ಜ್ಞಾನ ಆಗಿಲ್ಲ. ವೆನ್ ಐ ಸೇ ಯು ಶುಡ್ ಓನ್ ದಿಸ್ ದಟ್ ಐ ಮೀನ್ ಇಟ್. ಅದು ನಿನ್ನ ಹೇಳಿಕೆ ಆಗಬೇಕದು. ಇನ್ನೊಂದು ದಯಾನಂದ ವಿಲ್ ಬಿ ಹ್ಯಾಪಿಯೆಸ್ಟ್ ಪರ್ಸನ್. ಪೂಜ್ಯರು ಹೇಳಿದ್ದಾರೆ, ಪೂಜ್ಯರು ಹೇಳಿದ್ದಾರೆ, ಪೂಜ್ಯ ಸ್ವಾಮಿ ದಯಾನಂದ ಹೇಳ್ತಾರೆ, ಅವ್ರು ಹಿಂಗೆ ಹೇಳ್ತಾರೆ, ರಾಮಕೃಷ್ಣ ಹಿಂಗೆ ಹೇಳ್ತಾರೆ, ವಿವೇಕಾನಂದರು ಹಂಗೆ ಹೇಳ್ತಾರೆ. ಮಗ ನಾನು ನೀನೇನು ಹೇಳ್ತೀ, ನನಗೆ ಅದು ಮುಖ್ಯ, ನೀನೇನು ಹೇಳ್ತೀ ಹೇಳು. ದೆನ್ ದಯಾನಂದ ಈಸ್ ಎವರ್ ಎಕ್ಸಿಸ್ಟೆಂಟ್ ಫ್ಯಾಕ್ಟರ್. ಇಲ್ದೆ ಹೋದ್ರೆ ಹಂಗೆ ಹೇಳಿದ್ರು ಏನಂತ, ದಯಾನಂದರು ಇಂಥ ಲಕ್ಷಣ ಹಿಂಗೆ ಹೇಳ್ತಿದ್ರು ಅಂತೀಯ. ನಾ ಹಂಗೆ ಹೇಳುದಿಲ್ಲ, ಈಗ ಹೇಳ್ತಾ ಇದ್ದಾರೆ. ಏನಂತೀನಿ ಇದಕ್ಕೆ, ದಟ್ಸ್ ವಾಟ್ ಐ ಮೀನ್ ಯು ಶುಡ್ ಓನ್ ದಿ ಸಬ್ಜೆಕ್ಟ್, ಡೋಂಟ್ ಲ್ಯಾಂಡ್ ದಿ ಸಬ್ಜೆಕ್ಟ್. ಸಬ್ಜೆಕ್ಟ್ ಅನ್ನ ಬಾಡಿಗೆ ಮೇಲೆ ತಗೋಬೇಡ. ಅಪಾರ್ಟ್ಮೆಂಟ್ ಕೊಂಡ್ಕೊಂಡಂಗೆ 99 ಭಾಗದ ಸ್ಪೀಕರ್ಸ್ ಎಲ್ಲ ನೋಡ್ರಿ, ಭಯ ಅವರಿಗೆ. ನಾನು ಹೇಳಿದೆ ಅಂತ ಹೇಳಿದ್ರು ಎಲ್ಲ ಅಹಂಕಾರ ಆಯ್ತು, ಅಂದ್ರೆ ನಿನಗೆ ಅಹಂಕಾರದ ಅರ್ಥ ಇನ್ನೂ ಆಗಿಲ್ಲ ಅಂತ ಆಯ್ತು. ಇದು ಪ್ರೈಡ್ ಅಲ್ಲ, ಇದು ಈಗೋ ಅಲ್ಲ, ಇದು ಅಹಂಕಾರ ಅಲ್ಲ, ಇದು ಸೊಕ್ಕಲ್ಲ, ಇದು ಜ್ಞಾನ. You have to own. ಅಲ್ಲಿ ಭಯ ಇಲ್ಲ. ನಿರ್ಭಯ. ಬಿಕಾಸ್ ಯು ಆರ್ ದಟ್. ಯು ಆರ್ ಓನಿಂಗ್ ದಟ್. ನನಗೆ ಜನ್ಮ ಇಲ್ಲ. ನನಗೆ ಜನ್ಮ ಯಾಕಿಲ್ಲ ಅಂತಂದ್ರೆ ಶರೀರಕ್ಕೆ ಜನ್ಮದ. ಶರೀರವನ್ನು ಬಿಟ್ಟು ನಾನು ಬೇರೆ ಆಗಿದ್ದರಿಂದಾಗಿ, ನನ್ನನ್ನು ಬಿಟ್ಟು ಶರೀರವು ಬೇರೆ ಆಗಿದ್ದರಿಂದಾಗಿ ನನಗೆ ಜನ್ಮ ಇಲ್ಲ. ದೇಹವನ್ನು ಹೊರತುಪಡಿಸಿ ಕುಂಬಾರ ಘಟವನ್ನು ಸಿದ್ಧಪಡಿಸ್ತಾನೆ, ಮಣ್ಣು ತರ್ತಾನೆ, ಹದವಾದ ಮಣ್ಣು ತಂದು ಹದವಾಗಿ ಕಲಸಿ ಅದು ತನಗೆ ಯಾವ ಥರದ ಘಟ ಬೇಕಾಗಿದೆಯೋ ಆ ಕ್ವಾಲಿಟಿಯಲ್ಲಿ ಅದನ್ನು ಸಿದ್ಧಪಡಿಸ್ತಾನೆ. ರಾ ಮಟೀರಿಯಲ್ ಅನ್ನ ಅದನ್ನು ಸಿದ್ಧಪಡಿಸಿ ತಿಗಿರಿ ಮೇಲೆ ಇಡ್ತಾನೆ. ಆ ತಿಗಿರಿ ಮೇಲೆ ಇಟ್ಟು ತನ್ನ ಮನಸ್ಸಿನಲ್ಲಿ ಯಾವ ಥರ ಸಂಕಲ್ಪ ಇದೆಯೋ ಆ ಸಂಕಲ್ಪಕ್ಕೆ ತಕ್ಕಂತೆ ಆ ತಿಗಿರಿಯನ್ನು ತಿರುಗಿಸಿ ಅದಕ್ಕೆ ಶೇಪ್ ಕೊಡ್ತಾನೆ. ಆ ಶೇಪ್ ಕೊಟ್ಟು ಅದನ್ನು ಒಂದ್ಬಿಟ್ಟು 4 ಸಲ ಅದನ್ನು ಸಾಫನ್ ಮಾಡ್ತಾನೆ. ಆಮೇಲೆ ಅದು ಈಗ ತೆಗೆದು ಒಂದ್ ಕಡೆ ಇರ್ತಾನೆ. ಬರ್ತೀರಾ? ಅವ್ ಹೇಳ್ತಾನೆ, ನೋಡಿದ್ರ ನಾ ಯಾಕೆ ಹುಟ್ಕೊಂಡೆ, ನೀವು ಹುಟ್ಕೊಂಡ್ಯಾ ನೋಡಿ ನಾ ಹೆಂಗ ಹುಟ್ಟಿದೆ, ಈಗ ಕುಂಬಾರನ್ನ ಧಾರವಾಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಇಲ್ಲ ಅಂತ ಮಾತು ಕೇಳ್ಕೊಂಡು ನಿಂತೇನೆ ಅಂತ ಹೇಳಿ ನಾನು ಅದು ಹಾಕುದು. ಘಟವು ಹುಟ್ಟಿದಲ್ಲಿ ನನ್ನ ಹುಟ್ಟೆ, ವೃತ್ತಿ ಹುಟ್ಟಿದಲ್ಲಿ ನನ್ನ ಹುಟ್ಟೆ, ಬುದ್ಧಿಯು ಅರಳಿದಲ್ಲಿ ನನ್ನ ಅರಳುವಿಕೆಯೇ. ನನಗೆ ಹುಟ್ಟು ಸಾವುಗಳಿಲ್ಲ, ಜನ್ಮ ಮರಣಗಳಿಲ್ಲ, ಸದಾ ನಾನು ಮುಕ್ತನಿದ್ದೇನೆ ಅನ್ನುವುದು ನನಗೆ ಈ ಶರೀರವನ್ನ ನಾಶ ಮಾಡೇ ಗುರುತಿಸಬೇಕಾಗಿಲ್ಲ. ವಿವೇಕದಿಂದ ಈ ಕ್ಷಣವೇ ಗುರುತಿಸಬಹುದು. ಘಟವು ಹುಟ್ಟಿದಲ್ಲಿ ಕುಂಬಾರನಿಗೆ ಹೇಗೆ ಹುಟ್ಟಿಲ್ಲವೋ, ಶರೀರವು ಹುಟ್ಟಿದಲ್ಲಿ ನನಗೆ ಶರೀರದ ನನಗೆ ಜನ್ಮ ಇಲ್ಲ. ಶರೀರ ಜನ್ಮಿಸಿದಲ್ಲಿಯೂ ಕೂಡ ನನಗೆ ಜನ್ಮ ಇಲ್ಲ. ಘಟವು ಒಡೆದೋದಾಗ ಕುಂಬಾರನಿಗೆ ಹೇಗೆ ಒಡೆಯುವ ಸಾಧ್ಯತೆ ಇಲ್ಲವೋ, ಹಾಗೆ ಶರೀರವು ನಾಶವಾದಾಗ ನನಗೆ ನಾಶ ಇಲ್ಲ. ನಮೇ ಜನ್ಮ ಜರಾ ಹುಟ್ಟಿಲ್ಲ, ಮುಪ್ಪಿಲ್ಲ, ಸಾವಿಲ್ಲ, ಇವುಗಳಿಂದ ಮುಕ್ತನಾದವನು ನಾನು. ಜರಾ ಕಾರ್ಶ್ಯ ಲಯಾದಯ ಶಬ್ದಾದಿ ವ್ಯಸಯ ಸಂಗಹ ಕೂಡ ಶಬ್ದಾದಿ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಗಳು ಕೂಡ ನನ್ನಲ್ಲಿ ಇಲ್ಲ. ಮೀ ನ ಹುಡುಕ್ರಿ ಎಲ್ಲಿದೆ ನ ಅಲ್ಲ ಅಧ್ಯಯನ ಮಾಡ್ಕೊಡ್ರಿ, ಅಲ್ಲಿ ಅಧ್ಯಯನ ಮಾಡ್ಕೊಡ್ರಿ. ಶಬ್ದಾದಿ ವಿಷಯ ಈ ಸಂಗಹ ನಿರೀಂದ್ರಿಯತೆಯ ಮೇ ನ ಚ ಮದ್ದು ತೋಡ್ರಿ. ಚ ಶಬ್ದಾದಿ ವಿಷಯ ಈ ಸಂಗಹ ನಿರೀಂದ್ರಿಯತೆಯ ಮೇ ನ ಚ ಮದ್ದು ತಗೊಳ್ರಿ. ಏನಂತ ತಗೊಂಡ್ರಿ ಮಯ್ಯ ಅವರು? ಚ ಇಲ್ಲಿ ಒಂದು ಲಾಜಿಕ್ ಹೇಳ್ತೇನೆ ನಿಮಗೆ, ಅಂದ್ರೆ ಹಗಲಲ್ಲಿ ನಾ ಹೇಳೋ ಪ್ರಸಂಗ ಬರಬಾರ್ದು ಅಂತ ಈಗ ಲಾಜಿಕ್ ಹೇಳ್ತೇನೆ. ಭಾಷ್ಯ ತಗೋಬೇಕಾದ್ರೆ ನಾ ಸ್ನಾನ ಮಾಡಿ ಬರ್ತೇನೆ ಅವಾಗ. ಈಗ ಬೆಳಗ್ಗೆ ಮಾಡಿರ್ತೀನಿ, ಈಗ ಮತ್ತೆ 9:30 ಮತ್ತೊಂದು ಸಲ ಸ್ನಾನ ಮಾಡೋದಂದ್ರೆ ನನಗೆ ಸರಿ ಅನಿಸೋದಿಲ್ಲ. ಹೀಗಾಗಿ ನಾನು ಆತ್ಮಬೋಧ ಕ್ಲಾಸ್ ಮಾಡ್ತೀನಿ ಅನ್ನೋದೇ ನೀವು ಗುರುತಿಸ್ಬೇಕು. ಅನುಮಾನ ಜ್ಞಾನ ಬಹಳ ಉಪಯೋಗ. ಅದು 37 ವರ್ಷ 40 ವರ್ಷದಿಂದ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಒಂದು ಭಾಷ್ಯ ಕ್ಲಾಸ್ಗೆ ಸ್ನಾನ ಮಾಡಿದ್ರೆ ನಾವು ಹೋಗ್ತಿದ್ದಿಲ್ಲ. ಸಂದೀಪನಿಗಳು ಭಾಷ್ಯ ಕ್ಲಾಸ್ ಅಂದ್ರೆ ಸ್ನಾನ ಮಾಡ್ಕೊಂಡೆ ಹೋಗೋದು, ಸ್ನಾನ ಮಾಡೋದು, ಮತ್ತೆ ಬಟ್ಟೆ ಚೇಂಜ್ ಮಾಡೋದು, ಆ ಬಟ್ಟೆ ವಾಶಿಗ ಆಗಿರೋದು, ಈ ಬಟ್ಟೆ ಹೊಸ ಬಟ್ಟೆ ಹಾಕೊಂಬುದು, ಮತ್ತೆ ಹೋಗಿ ಕ್ಲಾಸಿಗೆ ಕೊಡೋದು. ದಿನಕ್ಕೆ 4 ಭಾಷ್ಯ ಕ್ಲಾಸ್ ಮಾಡಿದ್ರು 4 ಸಲ ಸ್ನಾನ ಮಾಡಿದ್ದೇನು. ನಾವು ಕೊಡುವ ಗೌರವ ಶಂಕರಾಚಾರ್ಯ, ಏಕೆಂದ್ರೆ ದಿ ಭಾಷ್ಯಕಾರ, ಓನ್ಲಿ ಒನ್ ದಿ ಭಾಷ್ಯಕಾರ ಈ ಶಂಕರ, ಬಾಕಿ ಎಲ್ಲ ಭಾಷ್ಯಕಾರರು ಎ ಭಾಷ್ಯಕಾರ. ಹೀಗಾಗಿ ನಾನು ಬೆಳಿಗ್ಗೆ ಭಾಷ್ಯ ಕ್ಲಾಸ್ ಮಾಡಿದೆ, ಪುನಃ ಈಗ ಭಾಷ್ಯ ಕ್ಲಾಸ್ ಮಾಡ್ತಾರೆ, ಸ್ನಾನ ಮಾಡ್ಕೊಂಡು ಬಹುಶಃ ತಗೋತಾರೆ ಅಂತ ನಿಮ್ಮ ಅನುಮಾನ ಸಿದ್ಧ ಆಗ್ಬೇಕು. ಜನರಿಗೆ ಈಗಿನ ಕಾಲಕ್ಕೆ ಆ ಗೌರವ ಎಲ್ಲ ಹೇಳಿಕೊಡ್ಬೇಕಾಗ್ತದೆ. ಏನ್ ಮಾಡೋದು, ನಮ್ಗೆ ಯಾರು ಹೇಳ್ಕೊಡ್ಲಿಲ್ಲ. ಆನೆಸ್ಟ್ ನಾ ಹೇಳ್ತೇನೆ ಶ್ರೀನಿವಾಸ, ನಮ್ಗೆ ಯಾರು ಹೇಳ್ಕೊಡ್ಲಿಲ್ಲ. ಶುಭ ಯಾರು ಹೇಳ್ಕೊಡ್ಲಿಲ್ಲ ನಮ್ಗೆ, ನೀವು ಹಿಂಗೆ ನಡ್ಕೋಬೇಕು ಹಿಂಗೆ ನಡ್ಕೋಬೇಕು ಯಾರು ಹೇಳ್ಕೊಟ್ಟಿಲ್ಲ ನಮ್ಗೆ. ನಾವು ನಮ್ಮನವದೇ ಅಂತ ಮೆಚುರಿಟಿ ಒಳಗೆ, ನಮ್ಮನದೇ ಅಂತ ಪ್ರಬುದ್ಧಿ ಒಳಗೆ ನಾವೆಲ್ಲ ರೂಢಿಸ್ಕೊಂಡಿವಿ. ಯಾವ ದಟ್ ಇಸ್ ದಿ ಗ್ರೇಟೆಸ್ಟ್ ರೆಸ್ಪೆಕ್ಟ್ ಯು ಕ್ಯಾನ್ ಎವರ್ ಗಿವ್ ಟು ಶಂಕರ. ಸೊ ಆಲ್ ಡಿಪೆಂಡ್ಸ್ ಅಪಾನ್ ನಾವು ಎಂದು ನಮ್ಮ ಕೋಸ್ಟ್ನೊಳಗೆ ನಾವು ಬಿಸಿನೀರು ಬೇಕು ಅಂತ ಕೇಳಲಿಲ್ಲ, ನಮಗೆ ಬಿಸಿನೀರು ಕೊಡಲಿಲ್ಲ. 3 ವರ್ಷ ನಾವು ಕಣ್ಣೀರಿನೊಳಗೆ ಇದ್ವಿ, ಯಾಕೆಂದ್ರೆ ಮುಂದೆ ಬಳ್ಳಾರಿ ಹೆಂಗೂ ಹೋಗ್ಬೇಕಾಗಿತ್ತಲ್ಲ. ಸೊ ಆಲ್ ಡಿಪೆಂಡ್ಸ್ ಅಪಾನ್ ನಿಮ್ಮ ವೆದರ್ ಕಂಡೀಷನ್ನು ಇತ್ಯಾದಿ ನೋಡಿಕೊಂಡು. ಅದಕ್ಕೆ ನಾವೇನು ಹೆಚ್ಚಿಗೆ ಏನು ಹೇಳಿಕ್ ಹೋಗೋದಿಲ್ಲ, ನಿನ್ನ ನೀವೇ ಗುರುತಿಸ್ತೀರಿ, ನಿಮ್ಮ ಪ್ರಬುದ್ಧತೆ ನೀವು ಹಾಕೊಂಡು. ಹೇಗೆ ಏನಾದ್ರು ನಾವು ಹೇಳಿಕ್ ಹೋದ್ರೆ ಮತ್ತೆ ನಮಗೆ ಮೇಲೆ ಬರ್ತದೆ. ಈಗ ಮಧ್ಯಾಹ್ನ 4 ಗಂಟೆಗೆ ನಾವು ಆವಾಗ ಶುರು ಮಾಡ್ತೀವಿ, ಸ್ವಾಮೀಜಿ ಮಧ್ಯಾಹ್ನ 4 ಗಂಟೆಗೆ ಬಿಸಿನೀರು ಇಲ್ಲಿಂದ ಬರ್ತದೆ, ಬೆಳಿಗ್ಗೆ ಆದ್ರೆ ಬಿಸಿನೀರು ನಾವು ಸ್ವಲ್ಪ ಹೋಗಿ ತಂದ್ಕೊಂಡು ಚಿಂತ ತಂದ್ಕೊಂಡು ಬರ್ತೀವಿ, ಆದ್ರೆ ಹೋಗಿ ನಾವು ಬೆಂಕಿ ಹಾಕೊಂಡು ಹಚ್ಕೋತೀವಿ. ನೀವು ಏನಾದ್ರೆ ಮಾಡಿಕೊಡ್ರಪ್ಪ, ನೀವು ಮಧ್ಯಾಹ್ನ ಸ್ನಾನ ಮಾಡೇ ಬರಬೇಕು ಅಂತಂದ್ರೆ ಸ್ವಾಮಿ ಒಂದು ನೀರಿಲ್ಲ ಅಂದ್ರೆ ಏನ್ ಮಾಡೋದು, ನಮಗೂ ನೀನ್ ಪ್ರಶ್ನೆ ಆಯ್ತು. ಸೊ ನಿಮ್ಮ ವೆದರ್ ಕಂಡೀಷನ್ನು ನಿಮ್ಮ ಸೌಲಭ್ಯಗಳ ಒಂದು ದೃಷ್ಟಿಕೋನವನ್ನ ಅನುಮಾನದಿಂದ ಲೆಕ್ಕಾಚಾರ ಹಾಕೊಂಡು ಈಗ ನೀವು ಹಂಗ ಮಾಡೇ ಬರ್ರಿ ಅಂತ ನಾನು ಹೇಳ್ತಾ ಇಲ್ಲ, ಇಷ್ಟ ದಿವಸ ಹೇಳಿಲ್ಲ, ಇನ್ನು ಮತ್ತೆ ನಾನು 1 ವರ್ಷ ಸಾಧ ಯಾಕೆ ಹೇಳಲಿಕ್ಕೆ ಹೋಗ್ಲಿ, ನಾ ಹೇಳ್ತಾ ಇಲ್ಲ ನಿಮಗೆ ಹೇಳಂಗಿಲ್ಲ. ಅಂದ್ರೆ ಸಂದರ್ಭಾನುಸಾರವಾಗಿ ಹಿಂಗೆ ಬಂದದ್ದಕ್ಕೆ ಒಂದು ಮಾತು ಹೇಳ್ಬೇಕಾಗಿತ್ತು, ನಾ ಎಲ್ಲರೂ ಹೇಳಿದ್ದೇನೆ ವಿಷಯ ಎಂದೇ ಹೇಳಿದ್ದೆ ನಾವು. ಇನ್ನು ಅದನ್ನೇ ಒಂದು ಕಟ್ಟುಪಾಡು ಮಾಡಿ ಕೊಡ್ಬೇಕು ಹೋಗ್ಬೇಡ್ರಿ, ನಾರ್ಮಲ್ ಆಗಿ ಹೆಂಗಿದ್ರು ಹಂಗಿರಿ. ನೀನು ಸ್ನಾನ ಮಾಡಿದ್ರು ಅದೇ ಶಬ್ದ ಕೇಳಿಸ್ತದೆ, ಸ್ನಾನ ಮಾಡದೆ ಹೋದ್ರು ಸ್ನಾನ ಮಾಡಿ ಬಂದ್ರೆ ಆ ಶಬ್ದ ಮಡಿಯಾಗಿ ಕೇಳಿಸ್ತದೆ, ಸ್ನಾನ ಮಾಡದೆ ಹೋದ್ರೆ ಮೈಲಿಗೆ ಆಗಿ ಕೇಳಿಸ್ತದೆ ಇಲ್ಲ. ಸೊ ಜಸ್ಟ್ ಬಿ ನಾರ್ಮಲ್, ಜಸ್ಟ್ ಬಿ ನಾರ್ಮಲ್. ಇವತ್ತಲ್ಲ ನಾಳೆ, ನಾಳೆ ನೀವು ಯಾವಾಗ ಟೀಚಿಂಗಿಗೆ ಹೋಗ್ತೀರಿ? ಹೋಗ್ಲೇಬೇಕ, ನಾ ಬಿಡಂಗಿಲ್ಲ ನಿಮ್ಮನ್ನ, ಟೀಚಿಂಗ್ ಮಾಡಲೇಬೇಕು. ಇದು ಅಂದ್ರೆ 2 ವರ್ಷ ವೇಸ್ಟ್ ಆಗೋಗ್ತದೆ, ನಾನು 3 ವರ್ಷ ಇರ್ಲಿಕ್ಕೆ ನಿಮ್ ನನ್ನ ಎನರ್ಜಿ ಹಾಕಿತ್ತು, ವೇಸ್ಟ್ ಆಗಬಾರ್ದು. ಇಟ್ಸ್ ನಾಟ್ ಬಿ ವೇಸ್ಟ್, ಯು ಹ್ಯಾವ್ ಟು ಸ್ಟಾರ್ಟ್ ಟಾಕಿಂಗ್ ಇನ್ನ 6 ತಿಂಗಳು, ದೆನ್ ಸ್ಟಾರ್ಟ್ಸ್. ಅಲ್ಲಿ ಇಲ್ಲಿ ಕಳಿಸ್ಕೊಡ್ತೀನಿ, ಹೋಗಿ ಉಪನ್ಯಾಸ ಮಾಡಬೇಕು, ಆರ್ಗನೈಸ್ ಮಾಡ್ತೀನಿ, ನಾನೇ ಆರ್ಗನೈಸ್ ಮಾಡ್ತೀನಿ. ಅಂದ್ರೆ 1000 ಮಂದಿ ಇರುದಿಲ್ಲ, 100 ಮಂದಿ ಇರುದಿಲ್ಲ, ಒಂದು 8, 10, 4, 5, 7 ಇರ್ತಾರೆ, ಅವ್ರಿಗೆ ಹೋಗ್ರಿ, ಹೇಳ್ಕೊಡ್ರಿ, ಕಾನ್ಫಿಡೆನ್ಸ್ ಬೆಳೆಸ್ಕೊಡ್ರಿ. ತಪ್ಪ್ರಿ ತಪ್ಪ್ರಿ, ನಾನು ನೀವು ತಪ್ಪಬೇಕಂತ ಹೇಳ್ತೀನಿ, ತಪ್ಪಬೇಕು ಅದೇ ಕೂತ್ಕೊಂಡು ನೀವು ಪ್ರಶ್ನೆ ಕೇಳ್ಬೇಕು, ಅದನ್ನ ನೀವು ಹೇಗೆ ಎದುರಿಸ್ತೀರಿ ಅನ್ನೋದನ್ನ ನಾನು ನೋಡ್ಬೇಕು. ದಟ್ಸ್ ಹೌ ಇಟ್ ಗೋಸ್ ಇನ್ ಟ್ರಾವೆಲ್ಲಿ ಎಲ್ಲ ಹೋಗ್ತಾರೆ. ಐ ಹ್ಯಾವ್ ಟು ಮೋಲ್ಡ್ ಯು. ಅದ್ರೋಜು ಹೀಗೆ ಹೆಂಗೂ ಈಗ ನನಗೆ ಹಿಂದೂ ಯಾರಿಲ್ಲ, ಮುಂದೂ ಯಾರಿಲ್ಲ. ನಾನು ಹೋಗಿ ಸ್ವಾಮೀಜಿ ನಾನು ಹಿಂಗ್ ಮಾಡ್ಲಿಕ್ಕೆ ಕೋರ್ಸ್ ಇದೆ, ಈಗ ನಾಳೆ ಅವ್ರಿಗೆ ಉಪನ್ಯಾಸ ಕಳಿಸ್ಲಾ, ಅವ್ರು ಹೇಳ್ತಿದ್ರು ಕಳಿಸು ಕಳಿಸ್ಬೇಡ ಅಂತ ಹೇಳ್ತಿದ್ರು. ನಾ ಕೇಳಿದ್ರೆ ಈಗ ಕೇಳಲಿಕ್ಕೆ ಅವರಿಲ್ಲ, ಈಗ ಅವ್ರನ್ನ ಮನಸ್ಸು ಬುದ್ಧಿಗಳನ್ನ ತಂದು ಇಟ್ಕೊಂಡು ಮಾತಾಡ್ತಾರೆ ಅವ್ರ ಜೊತೆಗೆ. ಅಂದ್ರೆ ಮನಸ್ಸು ಬುದ್ಧಿಗಳನ್ನ ಬಾಕಿ ಇಟ್ಬಿಟ್ಟು ಮುಕ್ತರಾಗ್ಯಾರ ಅವರು. ವೇದಾಂತ ಎಷ್ಟು ಡೇಂಜರ್ಸ್ ಅದು ಗೊತ್ತಾಯ್ತು. ತಿಳಿಬಾರ್ದ ತಿಳಿತು ಅಂತಂದ್ರ ಆಮೇಲೆ ಅದನ್ನ ಹ್ಯಾಂಡಲ್ ಮಾಡೋದು ಭಾರಿ ಕಷ್ಟ ಆಗ್ತದೆ. ಇಲ್ಲ, ಸೊ ಪ್ರಾಕ್ಟಿಕಲ್ ಆಗಿ ಏನು ಅಂತಂದ್ರೆ ನಾನು ಒಂದೊಂದು ಹೆಜ್ಜೆನು ಅಷ್ಟು ಹುಷಾರಾಗಿರ್ಬೇಕು. ಸೊ ದೇರ್ ಆರ್ ಚಾನ್ಸಸ್, ಎ ಡೇ ಮೈಟ್ ಕಮ್ ಶಾರ್ಟ್ಲಿ ಆರ್ ಲೇಟರ್ ದಟ್ ಯು ಮೇ ಹ್ಯಾವ್ ಟು ಗೋ ಫಾರ್ ಟೀಚಿಂಗ್. I'm creating a big field for that. Very vast field create martide. Nimge yaru gotthaita agudilla, silent a martide. Agutade adu avirbhava aagutade. Beautiful aga avirbhava aagutade. Avaga nimge yenu idilla anta nimge aashcharya aagutade. Anta ondu sthitiyanna nirmana maadibittu. Because Buddha samaji tale mele kai ittaru nanage. Everything is all right, go. And I have to make it everything all right, otherwise it's insult to Swamiji. ಮತ್ತು ನೀವು ಉಪನ್ಯಾಸಕಾರರು ಆಗಲೇಬೇಕು, ಪೂಜ್ಯ ಸ್ವಾಮೀಜಿ ಫೋಟೋ ತಗೊಂಡು ಹೋಗಲೇಬೇಕು, ಅದನ್ನ ಇಡಲೇಬೇಕು, ಜನರಲ್ಲಿ ವಿಷಯಗಳನ್ನು ನೀವು ಸ್ಪಷ್ಟಪಡಿಸಲೇಬೇಕು. ಇದೇ ನಮ್ಮ ಕಾರ್ಯ. ಜೊತೆಗೆ ಬಡವರು, ದಲಿತರು, ಹಿಂದುಳಿದಂಥವರು, ನಿರ್ಲಕ್ಷಿತರು, ಅವರ ಬಗ್ಗೆ ಅನುಕಂಪಗಳನ್ನು ಬೆಳೆಸ್ಕೋಬೇಕು. ಇವೆರಡೂ ಕಾರ್ಯ ಆಗ್ತದೆ. ಅವರ ಬಗ್ಗೆ ಅನುಕಂಪ, ನಮ್ಮ ಶಾಸ್ತ್ರವನ್ನು ಗೌರವಿಸಿ ಆ ಸಂದರ್ಭದಲ್ಲಿ ಭಾಷೆಗಳನ್ನು ತಗೊಳಿಕ್ಕಿಲ್ಲ. ಹೀಗಾಗಿ ಸ್ನಾನದ ಕಂಪಲ್ಸರಿ ಬರಲಿಕ್ಕಿಲ್ಲ ಅವಾಗ. ಆದರೆ ಅದನ್ನು ಮಿನಿಮೈಸ್ ಮಾಡಬಹುದು. ಹೆಂಗೆ? ಗ್ರಂಥವನ್ನಾದರೂ ತಗೋತೇವೋ ಇಲ್ಲೋ, ಶ್ಲೋಕವನ್ನಾದರೂ ಹೇಳ್ತೇವೋ ಇಲ್ಲೋ, ಪ್ರವಚನವನ್ನಾದರೂ ಮಾಡ್ತೇವೋ ಇಲ್ಲೋ, ಆದರೆ ಕ್ಯಾಮಾರಿಯಲ್ಲಿ ಪ್ರವಚನ ಮಾಡೋದು ಬೇಡ. ಕ್ಯಾಮಾರಿ ಅಂದ್ರೆ ಗೊತ್ತಾಗ್ತದೆ ನಮ್ಗೆ, ಇದು ಬ್ರಾಹ್ಮಣರ ಶಬ್ದ. ಕ್ಯಾಮಾರಿ ಅಂತಂದ್ರೆ ಏನ್ ನಿಮ್ಮಲ್ಲಿ ಏನಂತೇಳಿ ಬೆಂಗಳೂರು ಮೈಸೂರಿನವ್ರಿಗೆ ಮುಖಾಯಿಕ ತಗೊಳ್ದಿನ ಹಂಗೆ ಅಲ್ಲ ಅವರು ಬೆಂಗಳೂರಲ್ಲಿ ಏನಂತಾರೆ ಅದಕ್ಕೆ ಇಲ್ಲ ಏನಂತದೆ ಶ್ರೀನಾದ್ರು ಬೆಳಿಗ್ಗೆ ಸ್ನಾನ ಇಲ್ಲದೆ ಮುಖ ಆಗಿಸ್ಕೊಳ್ದೆ ಎಲ್ಲ ವ್ಯವಹಾರ ಮಾಡ್ತಾರ, ಅದಕ್ಕೇನಂತೀರ? ಬೆಂಗಳೂರಿಗೆ ಯಾರು ಹಂಗ ಮಾಡುದೇ ಇಲ್ಲ, ಮಧ್ಯರಾತ್ರಿ ಮಾಡ್ಕೊಂಡು ಮುಗಿದು ಬಿಡ್ತಾರ. ಹಾಳ ಮುಖ ಹಾಳ ಬಾಯಿ. ಹಾ, ಹಾಳ ಬಾಯಿಂದ ಚಾ ಕುಡಿದೇನ? ಹಾಳ ಮುಖ. ಇದು ಹಾಳ ಹಾಳ ಏನಂದ್ರಿ? ಹಳಸಿದ್ದಾರೆ. ಹಾ, ಪಾರ್ಮಕು ಪಾರ್ಮಕು ಪಾರ್ಮಕು ಅಂದ್ರೆ ಏನೋ ಒಂದು ಯಾರೋ ಒಂದು ಕರೀತಾರೆ, ಒಂದು ಸ್ವಲ್ಪ ಬಂದು ಇನಾಗ್ರೇಷನ್ ಮಾಡಿ ಹೋಗ್ರಿ, ಇಲ್ಲಿ ಬಂದು ಸ್ವಲ್ಪ ನಾಲ್ಕು ಮಾತು ಹೋಗ್ರಿ ಅಂತ ಕರೀತಾರೆ. ಆವಾಗ ನೀವು ಪಾಡ್ಮುಖ ಮಾಡ್ಕೊಂಡು ಹೋಗ್ಬಾರ್ದು. ಯುವರ್ ಜಸ್ಟ್ ನೋಸ್ ಹೌ ಡಿಸಿಪ್ಲಿನ್ ಯು ಆರ್. ನಿಮ್ಮ ನಿಮ್ಮ ನಿಮ್ಮ ವೇಷ, ನಿಮ್ಮ ನಿಮ್ಮ ವೇಷದ ನಿಮ್ಮ ವೇಷದ ಸ್ವಚ್ಛತಾ, ನಿಮ್ಮ ಬಟ್ಟೆಯ ಸ್ವಚ್ಛತಾ, ಅವು ನಿಮ್ಮ ವ್ಯಕ್ತಿತ್ವವನ್ನು ಭೌತಿಕವಾಗಿ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಹೇಳ್ತಾರೆ, ಅವುಗಳನ್ನು ಅವು ತೋರಿಸ್ತಾರೆ. ಅಲ್ಲಿ ಹೆಂಗೋ ಒಂದು ಅಸಡ್ಡ ಮಾಡ್ಕೊಂಡು ಅಸಡ್ಡೆ ಮುಖ, ಹಾಂ ಅಸಡ್ಡೆ ಮಾಡ್ಕೊಂಡು ಹೋದ್ರೆ ಇರ್ತದೆ, ಇಂಪ್ರೆಷನ್ ಇರುವುದಿಲ್ಲ. ಆವಾಗ ನೀವು ಪರಿಣಾಮಕಾರಿ ರೆಪ್ರೆಸೆಂಟ್ ಮಾಡಬೇಕಾಗುವುದಿಲ್ಲ ಅಂತ. ನೀವೆಲ್ಲ ಭಾರಿ ಭಾರಿ ಜರಿ ಜರಿ ಸೀರೆ ಉಟ್ಕೊಂಡು ನೀವು ಚಕ್ಕಮಕ್ಕ ಎಲ್ಲಾನು ಹೇಳ್ತೀನಿ. ಇದನ್ನು ಹೋಗುವಾಗ ಒಂದೊಂದು ಅಂಶ ಹೇಳ್ತೀನಿ, ಡೂಸ್ ಅಂಡ್ ಡೋಂಟ್ಸ್. ಮಾತೃ ದೇವೋ ಭವ ಯಾವಾಗ ಕೊನೆಗೆ ಹೇಳ್ತಾರೆ? ಯಾವಾಗ ಹೇಳ್ತಾರೆ? ಅವ ಒಬ್ಬ ಎಲ್ಲ ಸಮಾವರ್ತನ ಮಾಡಿಕೊಂಡು ವಾಪಸ್ ಹೋಗ್ಬೇಕಾದ್ರೆ ಅವನಿಗೆ ಇವೆಲ್ಲ ಹೇಳ್ಕೊಡ್ತಾರೆ. ಹಂಗ ನಿಮ್ಗೆ ಹೇಳ್ಕೊಡ್ತೀನಿ ಎಲ್ಲ. ಇಟ್ ಇಸ್ ಮೈ ಜಾಬ್, ಐ ಹ್ಯಾವ್ ಟು ಟ್ರೈನ್ ಯು. ಈಗ ಟ್ರೇಲರ್ ಯಾಕೆ ತೋರಿಸಿದೆ ಅಂತಂದ್ರೆ ಈಗ ಕಟ್ಟಿ ಈಗ ಗಟ್ಟಿಯಾಗಿದೆ, ಈಗ ಗಟ್ಟಿಯಾಗಿದೆ. ನಾಲ್ಕು ಜನ ಉಳಿತಿದ್ರು ಉಳಿರಿ, ನೋ ಪ್ರಾಬ್ಲಮ್. ಆ ನಾಲ್ಕು ಜನರನ್ನು ಮಾಡ್ತೀನಿ, ಎಲ್ಲರೂ ಎಲ್ಲರೂ ಉಳಿರಿ, ಎಲ್ಲರನ್ನೂ ಮಾಡ್ತೀನಿ. ಎಲ್ಲರೂ ಇದೆ, ಎಲ್ಲರೂ ಒಳ್ಳೆ ಉಳಿತಾರೆ, ಎಲ್ಲರೂ ಉಳಿತಾರೆ. ವೇದಿ ವಿದ್ಯೆಗೆ ಸೆಕೆಂಡ್ ರೌಂಡ್ ಕಳಿಸೋದು ಈಗ ಅಲ್ಲಿ ತನಕ ನೀ ಆರಾಮಾಗಿರು, ಸೆಕೆಂಡ್ ರೌಂಡಿಗೆ ಕಳಿಸ್ತೀನಿ. ಅದು ಸರಿ. ನೋ ಮೋರ್ ಹಾಸ್ಟೆಲ್ಸ್, ನೋ ಮೋರ್ ಹಾಸ್ಟೆಲ್ ಸ್ಕೂಲ್ ಎಲ್ಲ ನಿಮ್ಗೆ ಯಾರಿಗೂ ಬೇಡ, ಅದೆಲ್ಲ ಬೇರೆ ವ್ಯವಸ್ಥೆ ಮಾಡ್ತೀನಿ. ಕೆಲಸ ಅದಲ್ಲ, ನಿಮ್ಮ ಕೆಲಸ ಈ ಟಾರ್ಚನ್ನು ತಗೊಂಡೋಗ್ಬೇಕು ಜ್ಞಾನದ ಡಿವಿಡಿಗೆ. ಈ ಜ್ಞಾನದ ದೇವಿಟಿಗೆ ನಿಮ್ಗೆ ಕೈ ಹೋಗಿರ್ಬೇಕು. ಪ್ರತಿಯೊಬ್ಬರ ಹೃದಯಕ್ಕೂ ಇದನ್ನು ಮುಟ್ಟಿಸ್ಬೇಕು, ಕಾನ್ಫಿಡೆಂಟ್ ಆಗಿ, ಹೆದರಿಕೆ ಬೇಡ. ಭೋಗಶ್ಚನ ಏನು ಹೆದರದನ ಎಷ್ಟು ಜನರಿಗೆ ಮೋಸ ಮಾಡ್ತಾರೆ, ನೀವೆಲ್ಲ ಇಟ್ಕೊಂಡು ಯಾಕೆ ಮೋಸ ಮಾಡಬಾರ್ದು ಮಾಡಿ. ಯಾಕೆ ಹೆದರ್ಬೇಕು? ಕರೆಕ್ಟ್, ಯಾಕೆ ಹೆದರ್ಬೇಕು? When, when Lord Bhagavan is with you, why fear when he is there? Right? So, now ee vishayakke bandidivi ga. Raga dvesha alla, idu puta hari uttavalla. ಮೂವತ್ತೆರಡು ನೋಡಿ, ಹಾಲು ಹೋಗ್ಬಿಡು. ದೇಹ ಅನ್ಯತ್ವಾತ್ ನಮೇ ಜನ್ಮ ಜರಾಕಾಶ ಲಯಾದಯ ಶಬ್ದಾದಿ ವಿಷಯ ಸಂಗ್ರಹ ನಿರೀಂದ್ರಿಯ ತಯ ನಚ. ಅಂದ್ರೇನು, ನಾನು ನಿರೀಂದ್ರಿಯನಾಗಿದ್ದರಿಂದಾಗಿ ಶಬ್ದಾದಿಗಳ ಸ್ಪರ್ಶವು ಕೂಡ ನನ್ನಲ್ಲಿಲ್ಲ. ಅಮನತ್ವ ನಮೇ ದುಃಖ ರಾಗ ದ್ವೇಷ ಭಯಾದಯ ಅಪ್ರಾಣೋ ಹ್ಯ ಮನ ಶುಭ್ರ ಇತ್ಯಾದಿ ಶ್ರುತಿ ಶಾಸನಾತ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ